ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕರ್ನಾಟಕ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಖಾದಿ ಉತ್ಸವ 2022. ಇದೇ ದಿನಾಂಕ 20/10/2022 3/11/2022 ವೀರಶೈವ ಕಲ್ಯಾಣ ಮಂಟಪ ಬಸವೇಶ್ವರ ರಸ್ತೆ ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಪ್ರದರ್ಶನದಲ್ಲಿ ವೈವಿಧ್ಯಮಯ ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪನ್ನಗಳು, ಖಾದಿ, ರೇಷ್ಮೆ, ಪಾಲಿ ವಸ್ತ್ರ ಮತ್ತು ಜೀನ್ಸ್ ಬಟ್ಟೆಗಳ ಆಕರ್ಷಕ ಬಣ್ಣಗಳ ಹಾಗೂ ವಿನ್ಯಾಸಗಳಿಂದ ತಯಾರಿಸಿದ ಸಿದ್ಧ ಉಡುಪುಗಳು, ಗೃಹೋಪಯೋಗಿ ಸಾಮಗ್ರಿಗಳು, ಅಲಂಕಾರಿಕ ಕರಕುಶಲ ವಸ್ತುಗಳು, ಮಸಾಲ ಪುಡಿ, ಹಪ್ಪಳ, ಉಪ್ಪಿನಕಾಯಿ, ಅಗರಬತ್ತಿ ಹಾಗೂ ಅನೇಕ ಬಗೆಯ ವಸ್ತುಗಳು ಮಾರಾಟದಲ್ಲಿ ಲಭ್ಯ. ಹಿಂದೆ ಈ ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಪ್ರಾಯೋಜಕರು ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ. ವಾಣಿಜ್ಯ ಪ್ರಕಟಣೆಯ ನಂತರ ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳೋಣ. ಆಸ್ಟ್ರೇಲಿಯಾದ ಪರ್ತ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವ ವಿಶ್ವಕಪ್ ಟಿ20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು. ಸಮಯ ಆಗ್ತಿದೆ ಸ್ನೇಹಿತರೆ, 6:54. ಹಾಗೆ ಈ ಒಂದು ಅಧ್ಯಾಯ ಜಾಲಿ ರೈಡ್ನ ಮುಕ್ತಾಯ ಮಾಡುವಂತಹ ಸಮಯ ಕೂಡ ಆಗ್ತಾ ಇದೆ. ಪ್ರಸಾರವಾದಂತಹ ಮಾಹಿತಿ ಹಾಗೆ ಹಾಡುಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಖಂಡಿತವಾಗ್ಲೂ ದಾವಣಗೆರೆಗೆ ಹೋದಾಗ ಮುಂದಿನ ವರೆಗೆ ಶಾಂತಿ ಸಾಗರವನ್ನು ನೀವು ಸಂದರ್ಶನ ಮಾಡೇ ಬರ್ತೀರಿ ಅಂತ ಹೇಳಿ ಕೂಡ ಭಾವಿಸ್ತಾ ಇದ್ದೀನಿ. ಸುಮಾರು 30 ಮಿಲಿಯನ್ ಲೀಟರ್ನಷ್ಟು ನೀರು ಪ್ರತಿ ದಿವಸವೂ ಚಿತ್ರದುರ್ಗ ಜಿಲ್ಲೆಗೆ ಇದು ಸಪ್ಲೈ ಮಾಡುತ್ತೆ ಇವತ್ತಿಗೂ ಅಂತ ಹೇಳಿ ಹೇಳಿದ್ರೆ ಆಶ್ಚರ್ಯ ಅಂತ ಹೇಳಿ ಅನಿಸ್ಬೋದು ನಿಮಗೆ. ಆದರೆ ಇದು ಖಂಡಿತವಾಗ್ಲೂ ಹೌದು. ಸುಮಾರು ಒಂದು 80 ಕೋಟಿ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಆಗಿರುವಂಥದ್ದು. ಅಲ್ಲಿಂದ ಕುಡಿಯುವ ನೀರಿನ ವ್ಯವಸ್ಥೆ ಚಿತ್ರದುರ್ಗಕ್ಕೆ ಮಾಡುವಂಥದ್ದು. ಆದರೆ ಇತ್ತೀಚಿನ ದಿನಗಳ ಈ ಮಳೆ ಬೆಳೆಗಳನ್ನ ನೋಡ್ತಾ ಎಲ್ಲಾದ್ರೂ ಈ ಅಕಸ್ಮಾತ್ ಕೆರೆ ಒಣಗೋಗ್ಬಿಟ್ರಿ ಏನು ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಕೇಳ್ಬರ್ತಾ ಇದೆ. ಆದ್ರೆ ಆಗ್ಲೇ ಕೂಡ ನಾನು ಹೇಳ್ತಿದ್ನಲ್ಲ, ಭದ್ರ ಬಲದಂಡೆ ಕಾಲುವೆಯಿಂದ ಇದಕ್ಕೆ ನೀರನ್ನ ಉಣಿಸಬಹುದು. ಅದ್ರ ಜೊತೆಗೆ ಹರಿದ್ರ ಅನ್ನುವಂಥ ಒಂದು ತೊರೆಯಿಂದ ಕೂಡ ಇದರ ಒಳಹರಿವು ಆಗುತ್ತೆ. ಇನ್ನು ಹೊರಹರಿವು ಆಗಲೇ ನಾವು ಮಾತಾಡ್ತಾ ಇದ್ವಿ, ಸಿದ್ಧ ಮತ್ತು ಬಸವ ಅನ್ನುವಂಥ ಎರಡು ಕೆನಾಲ್ಗಳಿಂದ ಕೂಡ ಆಗುತ್ತೆ ಅಂತ ಹೇಳಿದ. ಸೊ ಖಂಡಿತವಾಗ್ಲೂ ಈ ಒಂದು ಅದ್ಭುತವನ್ನ, ಏಷ್ಯಾದ ಅತ್ಯಂತ ಎರಡನೇ ಅತ್ಯಂತ ದೊಡ್ಡ ಕೆರೆ ಇದನ್ನ ನೀವು ಸಂದರ್ಶನ ಮಾಡ್ತೀರಿ ಅಂತ ಹೇಳಿ ಭಾವಿಸ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ ಕಾರ್ಯಕ್ರಮ ಅಂತ ಹೇಳಿ ಅನಂತರಾಜು ಗೊರಲಕಡು ಹಿರಿಯ ತಾಲೂಕಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ರೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಗುಡ್ ಈವ್ನಿಂಗ್ ಟು ಯು ಟು ಮೇಡಮ್, ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಸೌಖ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಿಮ್ಮ ಸಂದೇಶಕ್ಕಾಗಿ ಕೂಡ ಧನ್ಯವಾದ. ಇನ್ನೊಂದು ಹಾಡು ಸ್ನೇಹಿತರೆ, ಅದರ ನಂತರದಲ್ಲಿ ಕಾರ್ಯಕ್ರಮದ ಮುಕ್ತಾಯ, 7 ಗಂಟೆಗೆ ಸುದ್ದಿ ಸಾರಾಂಶಗಳು, ಅದರ ನಂತರದಲ್ಲಿ ಮತ್ತೊಮ್ಮೆ ಕನ್ನಡ ಹಾಡುಗಳ ಸಂಗೀತದ ಸವಾರಿನಲ್ಲಿ ನನ್ನ ನಿಮ್ಮ ಪ್ರಯಾಣ ಮುಂದುವರಲಿದೆ ಕೂಡ. ಕೇಳ್ತಾರೆ 101.3 ಕನ್ನಡ ಕಾಮನ ಬಿಲ್ಲು, ಇದು ನಿಮ್ಮ ರಿಯಲ್ ರೇಡಿಯೋ, ಮ್ಯೂಸಿಕಲಿ ಯೋರ್ಸ್. ಬೆಲ್ಲ ಹಚ್ಚಿ ಬಿಡಲ ಅಲ್ಲಿ ಕೊಂಚ ಇಲ್ಲಿ ಕೊಂಚ ಲಜ್ಜೆ ಇಡುವ ನಿನ್ನ ಲಜ್ಜೆ ಸಿಹಿ ಸಜ್ಜೆ ಮನಸ್ಸು ಇದು ವಯಸ್ಸು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಮೀಸಲಿಡುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಘೋಷಿಸಿದ್ದಾರೆ. ಕಲಬುರಗಿಯಲ್ಲಿಂದು ಜರುಗಿದ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕಲಬುರಗಿ ವಿಮಾನ ನಿಲ್ದಾಣ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಒದಗಿಸಲಾಗಿದೆ. ಪರಿಶಿಷ್ಟ ಸಮುದಾಯಗಳ ಮೀಸಲಾತಿ ಹೆಚ್ಚಿಸಲು ಈಗಾಗಲೇ ನಿರ್ಧರಿಸಲಾಗಿದ್ದು, ಸಮಾಜದಲ್ಲಿನ ಎಲ್ಲ ವರ್ಗಗಳ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದರು. ವಿಮಾನಯಾನ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿಯಾಗಲು ವಡೋದರದಲ್ಲಿನ ಬೃಹತ್ ವಿಮಾನ ತಯಾರಿಕಾ ಯೋಜನೆ ಕೊಡುಗೆ ಅಪಾರವಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಡೋದರದಲ್ಲಿ ಟಾಟಾ ಏರ್ಬಸ್ C-295 ವಿಮಾನ ನಿರ್ಮಾಣ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಅತ್ಯಂತ ಶೀಘ್ರದಲ್ಲಿ ಭಾರತ ಪ್ರಯಾಣಿಕ ವಿಮಾನಗಳ ತಯಾರಿಕಾ ಕ್ಷೇತ್ರವಾಗಿ ಹೊರಹೊಮ್ಮಲಿದೆ ಎಂದರು. ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವ ವಿಶ್ವದ ಅತಿದೊಡ್ಡ ರಾಷ್ಟಗಳ ಪೈಕಿ ಭಾರತ ಒಂದಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 94ನೇ ಸಂಚಿಕೆಯಲ್ಲಿ ಪ್ರಧಾನಿ ದೇಶ ವಿದೇಶಗಳ ಜನತೆಯೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಸೌರ ವಿದ್ಯುತ್ ಮುಂದಿನ ಭವಿಷ್ಯವೆಂದು ಇಡೀ ವಿಶ್ವ ಮನಗಂಡಿದೆ ಎಂದು ಹೇಳಿದರು. ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ದೇಶದ ಸಂಪೂರ್ಣ ಕರಾವಳಿಯನ್ನು ಭದ್ರತೆಯ ಕಣ್ಗಾವಲಿಗೆ ಒಳಪಡಿಸಲಾಗುತ್ತಿದೆ ಎಂದು ಭಾರತೀಯ ಕೋಸ್ಟ್ಗಾರ್ಡ್ನ ಪಶ್ಚಿಮ ವಿಭಾಗದ ಕಮಾಂಡೆಂಟ್ ಮನೋಜ್ ಬಾಡ್ಕರ್ ಕಾರವಾರದಲ್ಲಿಂದು ಹೇಳಿದ್ದಾರೆ. ಸಮುದ್ರದ ಮೂಲಕ ಸಂಭಾವ್ಯ ದಾಳಿ ತಡೆಯಲು ಕರಾವಳಿ ತಟರಕ್ಷಣಾ ಪಡೆ ಸಿದ್ದವಾಗಿದೆ ಎಂದು ತಿಳಿಸಿದರು. ಒಣ ಹಾಗೂ ಹಸಿ ತ್ಯಾಜ್ಯ ಪ್ರತ್ಯೇಕಿಸುವ ಅಗತ್ಯತೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ದೇಶಾದ್ಯಂತ ಸುಮಾರು 45,000 ಶಾಲೆಗಳ 75,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೃಹತ್ ಜಾಗೃತಿ ಆಂದೋಲನದಲ್ಲಿ ಸದ್ಯದಲ್ಲೇ ಭಾಗಿಯಾಗಲಿದ್ದಾರೆ. ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಕೈಗೆತ್ತಿಕೊಂಡಿರುವ ಈ ಕಾರ್ಯಕ್ರಮದಡಿ ಕಸಮುಕ್ತ ನಗರಗಳನ್ನಾಗಿ ರೂಪಿಸುವ ಮಹತ್ವಾಕಾಂಕ್ಷೆ ಹೊಂದಲಾಗಿದೆ. ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೆಯುತ್ತಿರುವ ಟಿ20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಇತ್ತೀಚಿನ ವರದಿ ಬಂದಾಗ ಭಾರತ ನೀಡಿದ 134 ರನ್ ಗುರಿ ಬೆನ್ನತ್ತಿರುವ ದಕ್ಷಿಣ ಆಫ್ರಿಕಾ ಇತ್ತೀಚಿನ ವರದಿ ಬಂದಾಗ 8.1 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 34 ರನ್ ಗಳಿಸಿ ಆಡುತ್ತಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 9 ಗಂಟೆಗೆ. ಹನಿಗಳಲ್ಲಿ ಆ ಕಾಡುವ ಕ್ಷಣಗಳಲ್ಲಿ ಕೇಳುತ್ತ ಗುನುಗುನಿಸುತ್ತ ನಮ್ಮನೆ ಮರೆಯುವೆವು ಹಾಡಿನಲ್ಲಿ ಮಾತಲ್ಲಿ ನೆನಪಿನಲ್ಲಿ ನಿಶ್ಶಬ್ದದ ರಾತ್ರಿಯಲ್ಲಿ ಕರೆದೊಯ್ಯುವೆವು ನಿಮ್ಮನ ಜೊತೆಯಲ್ಲಿ ಹೊಸಯುವ ಯಾತ್ರೆಯಲ್ಲಿ ಹುಡುಕುತ್ತ ಹೀಗೆ ದಿನ ದಿನವೂ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಮ್ಯೂಸಿಕಲಿ ಯೋರ್ಸ್ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಕೇಳ್ತಾ ಇದ್ದೀರಾ 101.3 ಕನ್ನಡ ಕಾಮನವಿಲ್ಲು, ಆಕಾಶವಾಣಿ ಎಫ್ಎಂ ರೇನ್ಬೋ. ಸಮಯ 7:03:44 ಆಗ್ತಾ ಇದೆ. ಮತ್ತೊಮ್ಮೆ ಮತ್ತೊಂದು ಜಾಲಿ ರೈಡ್ನ ಅಧ್ಯಾಯದಲ್ಲಿ ನಮ್ಮ ಪ್ರಯಾಣ ಇವತ್ತು ಮುಂದುವರಲಿದೆ. ಏರ್ ನೆಕ್ಸ್ಟ್ ಕಾರ್ಯಕ್ರಮದ ಹೊರತಾಗಿ ಇವತ್ತಿನ ಈ ಒಂದು 1 ಗಂಟೆ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತನಾಡ್ತಾ ಸಾಗೋಣ. ಶಾಂತಿ ಸಾಗರದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ದಾವಣಗೆರೆ ಜಿಲ್ಲೆಯಲ್ಲಿರುವಂತಹದ್ದು ಏಷ್ಯಾದಲ್ಲೇ ಎರಡನೇ ಅತ್ಯಂತ ದೊಡ್ಡ ನಿರ್ಮಾಣವಾದಂತಹ ಕೆರೆ. 11-12 ಶತಮಾನದ ಸುಮಾರಿನಲ್ಲಿ ತಯಾರಾದಂತಹದ್ದು. ಇವತ್ತಿಗೂ ಸುಮಾರು 300 ಮಿಲಿಯನ್ ಲೀಟರ್ನಷ್ಟು ಪ್ರತಿ ದಿವಸ ಚಿತ್ರದುರ್ಗ ಜಿಲ್ಲೆಗೆ ನೀರು ಉಣಿಸ್ತಾ ಇರುವಂತದ್ದು ಇಷ್ಟೆಲ್ಲ ಇದೆ. ಸೊ ಇದೇ ರೀತಿಯಾಗಿನೇ ಕರ್ನಾಟಕದ ಆದ್ಯಂತದಲ್ಲಿ ಇಂತಹ ಜಲಮೂಲಗಳು ಬೇಕಾದಷ್ಟಿವೆ. ಈಗ ಪ್ರಶ್ನೆ ಏನು ಅಂದ್ರೆ, ಇತ್ತೀಚೆಗೆ ಅತ್ಯಂತ ರೀಸೆಂಟ್ ಆಗಿ ಅನ್ನೋ ಹಾಗೆ ನೀವು ಭೇಟಿ ನೀಡಿದಂತಹ ಯಾವ್ದಾದ್ರೂ ಇಂಥ ಜಲಮೂಲ ಏನಾದರೂ ಆಗಿರ್ಬೋದು, ಕೆರೆ, ಹಳ್ಳ ಅಥವಾ ಸಮುದ್ರ ತೀರ, ಇಂಥದ್ದು ಯಾವ್ದಾದ್ರೂ ಆಗಿದ್ದು ಒಂದು ವಿಶಿಷ್ಟವಾದಂತಹ ಯಾವ್ದಾದ್ರೂ ಅನುಭವ ಇದ್ರೆ, ಈ ಹಿಂದೆ ಆಗಿಲ್ಲದೆ ಇರುವಂತಹದ್ದು ಯಾವ್ದಾದ್ರು ಒಂದು ಒಳ್ಳೆ ಅನುಭವ ಇದ್ರೆ ಬರೆದು ಕಳಿಸಿ 9480909010 ಸಂಖ್ಯೆಗೆ. ಮತ್ತು ಅಫ್ಕೋರ್ಸ್ ಜಲಮೂಲ ಬಹಳಷ್ಟು ಮಹತ್ವಪೂರ್ಣವಾದದ್ದು ಮತ್ತು ಮಾಲಿನ್ಯದಿಂದ ರಕ್ಷಣೆ ಮಾಡೋದು ಖಂಡಿತವಾಗ್ಲೂ ನಮ್ಮೆಲ್ಲರ ಒಂದು ಬಾಧ್ಯತೆ ಆಗಿರಬೇಕು ಅನ್ನೋಂಥದ್ದೇ ಆಗಿರೋದ್ರಿಂದ ನಮ್ಮೆಲ್ಲರ ಅಥವಾ ನಿಮ್ಮೆಲ್ಲರ ಒಂದು ಕ್ರಮ ಯಾವುದನ್ನ ನೀವು ಕೈಗೊಂಡಿದ್ದೀರಿ ಅನ್ನೋದನ್ನ ಕೂಡ ಬರೆದು ಕಳಿಸಿದ್ರೆ ಬಹಳ ಸಂತೋಷ. 9480909010 ನಮ್ಮ ಸಂಖ್ಯೆ. ಎಂದಿನಂತೆ ಹಾಡುಗಳಂತೂ ಇದ್ದೇ ಇದೆ. ಸೊ ಮೊದಲಿಗೆ ನಿಮಗೋಸ್ಕರ ಗರಿ ಬಿಚ್ಚಿ ಮರಿ ಹಕ್ಕಿ ಅನ್ನುವಂತಹ ಒಂದು ಹಾಡು ಯಾನ ಸಿನಿಮಾದಿಂದ. ರಘು ದೀಕ್ಷಿತ್ ಹಾಡಿದ್ದಾರೆ, ಕವಿರಾಜ್ ಬರೆದಿರುವಂಥದ್ದು, ಜೋಶ್ವಾ ಶ್ರೀಧರ್ ಇದಕ್ಕೆ ಮ್ಯೂಸಿಕ್ ಕಂಪೋಸಿಷನ್ ಮಾಡಿದ್ದಾರೆ. ಅದರ ನಂತರದ್ದು ಮರಗಿಡದಂತೆ ಅನ್ನುವಂಥ ಒಂದು ಹಾಡು ವುಮೆನ್ಸ್ ಡೇ ಸಿನಿಮಾದಿಂದ. ಮಾನಸ ಹೊಳ್ಳ ಹಾಡಿರುವಂಥದ್ದು, ನರೇಂದ್ರ ಬಾಬು ಅವರು ಬರೆದಿದ್ದಾರೆ, ಕೌಶಿಕ್ ಹರ್ಷ ಅವರ ಮ್ಯೂಸಿಕ್ ಕಂಪೋಸಿಷನ್ ಈ ಹಾಡಿದೆ. ನಿಮಗೋಸ್ಕರ ಬರ್ತಿದ್ದೆ ಕೇಳಿ ಜಾಲಿ ರೈಡ್. ಗಿಡಗಳವ ಹಿಡಿಯಲು ಮುಗಿಲಗಳವ ತೋರಲು ಮನದಾಳವ ಮುಟ್ಟಲು ಮನೆ ಬಾಗಿಲ ಮಳೆ ಬಿಲ್ಲು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೇನ್ಬೋ ಮ್ಯೂಸಿಕ್ ಅಮಿಯಾಸ್ ಜಾಲಿ ರೈಡ್ನ ಪ್ರಯಾಣ ಮುಂದುವರಿತಿದ್ದೆ ಸ್ನೇಹಿತರೆ. ಪ್ರಶ್ನೆ ಕೇಳಿದ್ದೆ, ಇತ್ತೀಚೆಗೆ ಅಂದರೆ ಇತ್ತೀಚೆಗೆ ನೀವು ಯಾವುದಾದ್ರೂ ಸಂದರ್ಶನ ಕೊಟ್ಟಂಥ, ಭೇಟಿ ನೀಡಿದಂಥ ಜಲಮೂಲದ ಯಾವುದಾದ್ರೂ ಜಾಗ ಇದೆಯಾ? ಜಲಪಾತ ಆಗಿರ್ಬೋದು ಅಥವಾ ಕೆರೆ ಕಟ್ಟೆ ಸಮುದ್ರ ನದಿಗಳು ಹೀಗೆ ಯಾವುದಾದ್ರೂ ಆಗಿರ್ಬೋದು, ಇತ್ತೀಚೆಗೆ ಆದಂಥ ಒಂದು ಒಳ್ಳೆಯ ಅನುಭವ ಏನಾದರೂ ಇರುವಂಥದ್ದು, ಮತ್ತು ಈ ವಾಟರ್ ಪೊಲ್ಯೂಷನ್ ಅನ್ನುವಂಥದ್ದನ್ನು ತಡೆಯೋದಕ್ಕೆ ನಮ್ಮ ಕಡೆಯಿಂದ ನಿಮ್ಮ ಕೈಲಾದಂಥ ಕೆಲಸವನ್ನು ಏನು ಮಾಡ್ತಾ ಇದ್ದೀರಿ ಅಂತ ಕೂಡ ಕೇಳಿದ್ದೆ. ಬರೆದು ಕಳಿಸಿ 9480901013 ಸಂಖ್ಯೆಗೆ. ಶಾಂತಿ ಸಾಗರದ ಬಗ್ಗೆ ಮಾತಾಡಿದ್ವಿ. ಇಂಥದ್ದನ್ನೇ ನಾವು ನೋಡ್ತಾ ಹೋದರೆ ಕರ್ನಾಟಕದ ಆದ್ಯಂತದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ವಿಶೇಷವಾಗಿ ನಾವು ನೋಡಿದ್ರೆ ಎಲ್ಲ ಅಂದರೆ ಪರಿಸ್ಥಿತಿಗಳನ್ನು ಕೆರೆ ಕಟ್ಟೆಗಳನ್ನು ಡೆವಲಪ್ ಮಾಡೋದೇನೆ ಮುಖ್ಯವಾದಂಥ ಉದ್ದೇಶ ಆಗಿತ್ತು ಅಂತೇಳಿ ಖಂಡಿತವಾಗ್ಲೂ ಅನಿಸುತ್ತೆ. ಅಷ್ಟಾಗಿ ನದಿಗಳ ಮೇಲೆ ಅವಲಂಬಿತವಾಗಿರಲಿಲ್ವನೋ ಅನ್ನೋದು ಕೂಡ ಅದರಲ್ಲಿ ಸ್ಪಷ್ಟ ಆಗುತ್ತೆ. ಊರು ತುಂಬ ಎಲ್ಲ ಕೆರೆಗಳು, ಆ ಒಂದು ದೊಡ್ಡ ಕೆರೆಯಿಂದ ಕೂಡಿ ಹರಿತ ಬೇರೆ ಬೇರೆ ಕೆರೆಗಳು ತುಂಬಿಕೊಳ್ತಾ ಇದ್ದಂಥದ್ದು, ಕೊನೆಗೆ ಯಾವುದಾದ್ರೂ ಒಂದು ನದಿ ಮೂಲವನ್ನು ಸೇರಿಕೊಳ್ತಾ ಇದ್ದಂಥದ್ದು, ಮತ್ತು ಇದೇ ನಮಗೆ ಮೂಲಭೂತವಾಗಿ ಇರಿಗೇಷನ್ನ ಸೋರ್ಸ್ ಆಗ್ತಾ ಇದ್ದಂತಹದ್ದು ಕೂಡ ನಮಗೆ ಕಾಣಿಸುತ್ತೆ. ಎಲ್ಲ ರಾಜಮಹಾರಾಜರುಗಳು ಅಥವಾ ನಾಯಕರು ಯಾರೆಲ್ಲ ಆಗಿ ಹೋಗಿದ್ದಾರೆ, ಹೆಚ್ಚಾಗಿ ಕೆರೆ ಕಟ್ಟೆ ಮತ್ತು ಬಾವಿಗಳ ಒಂದು ಏನು ಡೆವಲಪ್ಮೆಂಟ್ಗಾಗಿನೇ ಹೆಚ್ಚು ಶ್ರಮ ಪಟ್ಟಿದ್ದು ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ. ಇದು ಕರ್ನಾಟಕದ ಆದ್ಯಂತದಲ್ಲಿ ಅಫ್ಕೋರ್ಸ್ ನೋಡ್ಬೋದು. ಇಂಥ ಯಾವುದಾದ್ರೂ ಜಲಮೂಲಕ್ಕೆ ಸಂದರ್ಶನ ಕೊಟ್ಟಂಥದ್ದು, ಅಲ್ಲಿನ ಒಂದು ವಿಶಿಷ್ಟವಾದಂಥ ಅನುಭವ ಇದೆಯಾ, ಬರೆದು ಕಳಿಸಿ 9480901013 ಸಂಖ್ಯೆಗೆ. ಮುಂದೆ ಮತ್ತೊಂದೆರಡು ಹಾಡುಗಳು ನಿಮಗೋಸ್ಕರ ಬರ್ತಾ ಇವೆ. ಸಾಗರಿಯೇ ಸಾಗರಿಯೇ ಅನ್ನುವಂಥ ಒಂದು ಹಾಡು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಇದು ಬರ್ತಾ ಇರುವಂಥದ್ದು ಗಲಾಟೆ ಅಳಿಯಂದ್ರು ಸಿನಿಮಾದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿದ್ದಾರೆ, ಎಸ್ ನಾರಾಯಣ್ ಬರೆದಿರುವಂಥದ್ದು, ದೇವ ಅವರ ಸಂಗೀತ ಸಂಯೋಜನೆ ಈ ಹಾಡಿದೆ. ಅದರ ನಂತರದಲ್ಲಿ ನಾಗರಹಾವು ಸಿನಿಮಾದಿಂದ ಹಾಡನ್ನು ಆರಿಸ್ಕೊಂಡಿದ್ದೀನಿ. ಐ ವಾಂಟ್ ಟು ಸೇ ಅನ್ನುವಂತಹ ಹಾಡು ರಾಜೇಶ್ ಕೃಷ್ಣನ್, ಅನುರಾಧ ಶ್ರೀರಾಮ್ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಈ ಹಾಡಿದೆ. ನಿಮಗೋಸ್ಕರ ಬರ್ತಿದೆ, ಕೇಳಿ ಜಾಲಿ ರೈಡ್. ಸನಿಹ ಚಂದ ನಿನ್ನ ಸ್ಪರ್ಶ ಚಂದ ನಿನ್ನ ನಗೆಯ ನನ್ನ ಬಲವೇ ನನ್ನ ಕನಸನೆಲ್ಲ ನಿನ್ನ ಕಣ್ಣಿಗಿಟ್ಟು ಸೇತುವೆಯ ಮಾಡಿ ಬಿಡುವೆ ಮಾತಾಡು ಅಂತಾಳೆ ಮುದ್ದಾಡು ಅಂತಾಳೆ ಮಾತು ಮುದ್ದು ಒಂದು ಮಾಡಿ ಲವ್ಯು ಲವ್ಯು ಅಂತಾಳೆ What could be this? Hero, Neo, villain, yaru. mess, this big a big a mess. I wanna say I love you. Fabulous, glorious. Love you, love you, love you. Hey, I wanna show my heart to you. Oh, dangerous, be serious. ಒಳಗೆ ಇನ್ನ ಕೆಲ ಕ್ಷಣ ಉಳಿಯು, ಬಿಸಿಯಿದೆ ಯೋಚಿಸು. ಮಿಸ್ಸೇರಿನ ಬಿಸಿಗೆ ನನ್ನ ಕರಗಿಸಿ ತಂಪು ಕೊಡಲಿದೆ, ಚಿಂತಿಸು. ಸುಳಿವು ಬೇಕಾ ಹಿಡಿ ಹಿಡಿ, ಹತ್ತಿರತ ಗರತಿ ಗಾರುಡಿ. ಒಂಬತ್ತು ಗಳಿಗೆ ಸಾಗೋದರೊಳಗೆ ಹೇಳದೆ ಇದ್ದರೆ ಲವ್ಲಿ ಟ್ರಾಜಿಡಿ. ಊಹಿಸಿಕೋ ಮಿಸ್, ವಾಟ್ ಕುಡ್ ಬಿ ದಿಸ್. ಉತ್ತರಿಸು ದಿಸ್ ಬೇಗ ಬೇಗ ಮಿಸ್. ಸುಳಿ ಕೊಡಿ ಪ್ಲೀಸ್. I wanna make you a fool dear. Sorry miss, sorry miss. Hey, I wanna get cool down dear. Through a kiss from your lips. ಸರಿಯಾಗಲು ರಿದಮಿನ ಚೈನ್ ಇದೆ, ಲೈಫೆ ಸರಿಯಾಗಲು ಮ್ಯಾರೇಜಿನ ಜೈಲ್ ಇದೆ. ಮಿಸ್ ನೀನು ಮದುವೆಯಾದರೆ ಮಿಸ್ ಆಗೋದು ಒಂದಿದೆ, ಏನದು ಮಿಸ್ ಆಗೋ ಆ ಲವ್ಲಿ ಡಮ್ ಡಮ್ ನಮಗೆ ಪ್ಲಸ್ ಆಗಿದೆ. ಏನದು ಇದ್ದರೆ ನಮಗದೇ ಕಿಂಗ್ಡಮ್, ಇಲ್ಲದೆ ಇದ್ದರೆ ಬೋರ್ಡಮ್. ಒಂಬತ್ತು ಗಳಿಗೆ ಆಗೋದರೊಳಗೆ ಹೇಳದೆ ಇದ್ದರೆ ಡಮ್ ನಿನ್ ವಿಸ್ಡಮ್. ಊಹಿಸಿಕೋ ಮಿಸ್, ವಾಟ್ ಕುಡ್ ಬಿ ದಿಸ್. ಡಮ್ ಡಮ್ ಡಮ್ ಡಮ್ ಡಮ್ ಡಮ್. ಉತ್ತರಿಸು ದಿಸ್ ಬೇಗ ಬೇಗ ಮಿಸ್. ಮದುವೆ ಆದ್ಮೇಲೆ ಕಳ್ಕೊಳ್ಳೋದು. ಮಾಲೆ ಭಾವ ಮಾಲೆ ಸೆಳೆವ ಮನ ಮಾಲೆ